ಅಲ್ಲಿವರೆಗೂ ನಮ್ಗೆ ಕಾಫಿ ಏನು ತೊಂದರೆ ಆಗುದಿಲ್ಲ. ಯಾಕಂದ್ರೆ ಮತ್ತೆ ಇನ್ನೊಂದು ಗೊತ್ತ, 50 ಕೆಜಿ ಚೀಲದಲ್ಲಿ 50 ಕೆಜಿ ಚೆರಿನ್ ತುಂಬಕ್ ಆಗಲ್ಲ, ನಮ್ಮ ಹತ್ರ ತುಂಬ ಹುಳಿಯಕ್ ಆಗಲ್ಲ, ಅಷ್ಟು ಕಾಫಿ ತುಂಬ್ತದ. ಯಾಕಂದ್ರೆ ಅದು ಕಾಫಿ ಬೀಜಗಳೆಲ್ಲ ಚಟ್ಟೆ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲ್ ಅದು ವೈಟ್ ಕಮ್ಮಿ ಬರ್ತದೆ. ಹಾಗಾಗಿ ಅಂದ್ರೆ ಸಾಕಷ್ಟು ಆರ್ಥಿಕವಾಗಿ ಇದು ಮುಖ್ಯವಾದ ಕೀಟ ಅಂತಾನೆ ಹೇಳ್ಬಹುದು. ಹೌದೌದು. ಇನ್ನು ಇದರ ಜೀವನ ಚಕ್ರ ಹೇಗೆ ಅಂತೀರಾ? ಯಾಕಂದ್ರೆ ಯಾವುದೇ ಒಂದು ಕೀಟದ ನಿಯಂತ್ರಣ ಮಾಡಬೇಕು ಅಂದ್ರೆ ಅದರ ಜೀವನ ಚಕ್ರವನ್ನ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಾ ಇರ್ತೀರಾ. ಹೌದು. ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಸರಿ ಇದು ಕಬ್ಬಿಯ ಭಾಗದಲ್ಲಿ ರಸ ಮಾಡಿ ಒಳಗೆ ಹೋದ್ಮೇಲೆ ಬೀಜವನ್ನು ಸಣ್ಣ ಸಣ್ಣ ಕೊಂದು ಕೊಡ್ತದೆ, ಅಲ್ಲಿ ಮೊಟ್ಟೆ ಇಡುತ್ತೆ. ಅದು ದಿವಸಕಾವಧಿಗಳು 30-50 ಮೊಟ್ಟೆ ಇಡ್ತದೆ. ಒಂದೇ ದಿವಸ ಅಷ್ಟು ಮೊಟ್ಟೆ ಇಡೋದು ಇಲ್ಲ. ಅದು ಜೀವಿತಾವಧಿ ಸುಮಾರು 157 ದಿನ ಬದುಕು ಸಾಧ್ಯತೆ ಇದೆ. ಅದರೊಳಗೆ ಒಂದ್ಸರಿ ಒಳಗೆ ಹೋದ ಮೇಲೆ ದಿನಕ್ಕೆ ಒಂದು ಮೊಟ್ಟೆ, ಒಂದ್ಸರಿ 2 ಹಂಗೆ ಇರ್ತಾ ಹೋಗ್ತದೆ, ನಾಳೆ 2 ಆತರ. ಆದ್ರೆ ಇದು 30 ಕಾಲ ಅದ್ರದ್ದು ಒಂದು ಜೀವನ ಚಕ್ರ ಮುಗಿಸಕ್ಕಾಗತ್ತೆ. ಈ ಮರಿ ಹುಳ 1-2 ಹೊರ ಬರ್ತದೆ. ಮರಿ ಹುಳ ತಿನ್ನಕ್ ಶುರು ಮಾಡಿದ ಒಂದು 20 ತಿಂತದೆ. ಆಮೇಲೆ ಮತ್ತೆ ಕೋಶಾವಸ್ಥೆಗೆ ಹೋಗಿ ಮತ್ತೆ ಹೊರ ಬರ್ತದೆ. ಅಲ್ಲಿಗೆ 30 ಬೇಕಾಗ್ತದೆ ಅದ ಒಂದು ಮೊಟ್ಟೆಯಿಂದ ಪ್ರೌಢ ಕೀಟ ಆಗಕ್ಕೆ. ಹಾಗಾಗಿ ಒಂದು ಹುಳ 1 30 ಆಗಿ ಹೊರ ಬರ್ತದೆ ಮಿನಿಮಮ್ ಅಂತ ಹೇಳುವಂತದ್ದು. ಮ್ಯಾಕ್ಸಿಮಮ್ 30-50 ಹುಳ ಹೊರ ಬರ್ತದೆ. ಅದಷ್ಟು ಸುರಂಗ ಮಾಡಿ ಆ ಕಾಫಿ ಬೀಜದ ಭಾಗಗಳನ್ನು ತಿಂತಾ ಹೋಗ್ತದೆ. ಅದು ನಮ್ಗೆ ಕಾಫಿ ಬೀಜ ಏನ್ ಇರೋದಿಲ್ಲ, ಅದರಲ್ಲಿ ಬರೀ ಪೌಡರ್ ಇರ್ತದೆ ಅಷ್ಟೇ. ಆ ಪೌಡರ್ ನಾವೇನು ಉಪಯೋಗಿಸಕ್ ಆಗಲ್ಲ. ಸಾಧಾರಣವಾಗಿ ಮೊಟ್ಟೆ ಎಲ್ಲಿಡುತ್ತೆ ಅಂತೀರಿ? ಕಾಫಿ ಕಾಯಿ ಇರ್ತದಲ್ಲ ತೋಟದಲ್ಲಿ, ಅದು ಒಳಗಡೆ ಹೋಗಿ ಅದ್ರೊಳಗೆ 2 ಬೀಜ ಇರ್ತಲ್ಲ, ಆ ಬೀಜದ ಒಂದು ಕೊರೆದು ಅಲ್ಲಿ ಮೊಟ್ಟೆ ಇಡ್ತದೆ. ಆ ಮೊಟ್ಟೆ ಅಲ್ಲೇ ಮರಿಯಾಗಿ ಆ ಮರಿ ಹುಳುಗಳೆಲ್ಲ ಮತ್ತೆ ಬೀಜವನ್ನ ತಿನ್ನ ಶುರು ಮಾಡ್ತಾರೆ. ಮತ್ತೆ ಕೋಶ ಅವಸ್ಥೆಯಿಂದ ಎಲ್ಲೊಂದುತ್ತೆ ಅದು? ಅದು ಒಳಗಡೆ ಕೋಶಾವಸ್ಥೆ. ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ, ಇದು ಗಂಡು ಹುಳ 1 ಹೆಣ್ಣು ಹುಳ 10 ಇರ್ತಾವೆ. ರೇಷಿಯೋನ ಅಷ್ಟು 1:10 ರೇಷಿಯೋ. ಅದು ಗಂಡು ಹುಳ ಹೊರಗೆ ಬರೋದೇ ಇಲ್ಲ, ಹೆಣ್ಣು ಹುಳ ಮಾತ್ರ ಹೊರಗೆ ಬಂದು ಬೇರೆ ಕಾಯಿ ಹೋಗ್ತದೆ. ಆದ್ರೆ 30 ಆದ ತಕ್ಷಣ ಹೊಸ ವಂಶ ಏನಿರುತ್ತ ಅದು ಹೊರಗೆ ಬಂದು ಬೇರೆ ಕಾಯಿನ ಹೋಗ್ತದೆ. ಬೇರೆ ಕಾಯಿ ಹೇಗೆ ಅಂತ ಹೇಳೋದಕ್ಕೇನು, ಹಾರಾಡುವಷ್ಟು ಅಕ್ಕಪಕ್ಕದಲ್ಲಿ ಹೋಗ್ತದೆ ಮತ್ತೆ ಗಾಳಿ ಬೀಸುವ ದಿಕ್ಕಲ್ಲಿ ಪಾಸ್ ಆಗ್ತದೆ. ಹಾಗಾಗಿ ಇಡೀ ತೋಟದಲ್ಲಿ ಎಲ್ಲ ಒಂದ್ ಕಡೆ ಇದ್ರೆ ಎಲ್ಲಾ ಕಡೆಗೂ ಹಾರಡುವಂತ ಸಾಧ್ಯತೆ ಇದೆ. ಅದು ಹಾರುವ ಶಕ್ತಿ ಕಮ್ಮಿ ಇದ್ರು ಗಾಳಿಯಿಂದ ಹಾರುವಂತ ಶಕ್ತಿ ಇದೆ ಅದಕ್ಕೆ. ಒಂದ್ಸರಿ ಹೊರಗೆ ಬಂದ್ರೆ ಅದು ಕಾಯಿನೇ ಹೋಗಿ ಕೂರ್ತದೆ, ಆ ಕಾಯಿನ ತಿನ್ನಿಸ್ರು ಮಾಡ್ತದೆ ಕಾಫಿ ಕಾಯಿನ ಮಾತ್ರ. ಅಂದ್ರೆ ಇದು ಯಾವ ಜಾತಿಗೆ ಸೇರಿದಂತ ಕೀಟ ಅಂತೀರಿ? ಇದು ಕೋಲಿಯಾಪ್ಟೆರಾ ಜಾತಿಗೆ ಸೇರಿದ ಕೀಟ ಇದು. ಅಂದ್ರೆ ನಾವು ದುಂಬಿ ಅಂತೀವಲ್ಲ, ಸಣ್ಣ ದುಂಬಿ. ಇದು ಎಷ್ಟು ಚಿಕ್ಕ ದುಂಬಿ ಅಂತ ಹೇಳಿದ್ರೆ, ಒಂದು ಹುಳ 2.5 ಅಷ್ಟು ದೊಡ್ಡ ಇರ್ತದೆ. ಅಂದ್ರೆ ನಮ್ಗೆ ಬರಿ ಕಣ್ಣಿಗೆ ಕೆಲವೊಂದ್ಸರಿ ಕಾಣುದಿಲ್ಲ. ಅಕ್ಕಿಲಿ ಕುಟ್ಟೆ ನೋಡಿದ್ವಿ ನಾವು, ಕಾಫಿಲಿ ಕುಟ್ಟೆ ಬಂದಿದೆ ಅಂತ ಹೇಳುವಂತ ಸ್ಥಿತಿ ಬಂದಿದೆ. ಈಗ ಅಕ್ಕಿ ಕುಟ್ಟೆ ನೋಡಿರ್ತೀವಲ್ಲ ನಾವು, ಅಕ್ಕಿಲಿ ಸಾಮಾನ್ಯ ಕುಟ್ಟೆಗಳಾಗ್ತದಲ್ಲ, ಹಾಗೆ ಕಾಫಿಲಿ ಕುಟ್ಟೆಗಳಾಗ್ತದೆ. ಕಾಫಿ ಕುಟ್ಟೆ ಸೈಜ್ ಬೇರೆ, ಇದರದ ಜಾತಿ ಬೇರೆ. ಅಂದ್ರೆ ಇದು ಸಾಕಷ್ಟು ಆರ್ಥಿಕ ಉತ್ಪನ್ನವನ್ನೇ ಹಾಳು ಮಾಡೋದ್ರಿಂದ ನೇರವಾಗಿ ರೈತರಿಗೆ ಹೊಡೆತ ಕೊಡುತ್ತೆ, ತೊಂದರೆ ಮಾಡ್ತದೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಂಶೋಧನೆ ಮಾಡಿದ್ರಿಂದ ಇದು ಹೇಗೆ ಮಾಡ್ಬೇಕು ಅಂತ ಮುಖ್ಯವಾಗಿ ಮಾಡ್ಬೇಕಾದಕ್ಕೆ ನಾವೊಂದು ಬ್ರೋಕರ್ ಟ್ರಾಪ್ ಅಂತ ಮಾಡಿದ್ವಿ. ಆಕರ್ಷಕ ಬಲೆ ಅಂತ ಹೇಳ್ತೀವಿ ನೀವು. ಆ ಬಲೆಯಲ್ಲಿ ನಾವು ಒಂದು ಔಷಧಿ ಇಡ್ತೀವಿ. ಆ ಔಷಧಿ ಇಟ್ಟರೆ ಈ ಹುಳ ಕಾಯಿ ಇದೆ ಅಂತ ಹೇಳಿ ಈ ಕಡೆ ಬಾಟಲ್ ಟ್ರಾಪ್ ಅಂತ ಬರ್ತದೆ, ಅದಕ್ಕೆ ಅದು ಉಪಯೋಗಿಸ್ಬೋದು. ಅಂದ್ರೆ ಈಗ ಬ್ರೋಕಾ ಬಲೆಗಳಿಗೆ ಗಂಡು ಕೀಟಗಳು ಬರ್ತಾವ ಅಥವಾ ಹೆಣ್ಣು ಕೀಟಗಳು ಬರ್ತಾವ? ಇಲ್ಲ, ಗಂಡು ಕೀಟ ಹೊರ ಬರುವುದೇ ಇಲ್ಲ, ಕಾಯಿಲೆ ಒಳಗೆ ಸತ್ತು ಹೋಗ್ತದೆ. ಹೆಣ್ಣು ಕೀಟಗಳೇ ಬರೋದು? ಹೆಣ್ಣು ಕೀಟಗಳೇ ಬರ್ತದೆ. ಹೊರಬರುವಾಗ ಅದು ಫಲಿತಗೊಂಡಿರ್ತದೆ, ಒಳಗಡೆ ಇರುವ ಗಂಡಿನಿಂದ ಫಲಿತಗೊಂಡಿರ್ತದೆ, ಫಲಿತಗೊಂಡ ಕೀಟ ಹೊರಬರೋದು. ಹಾಗಾಗಿ ಆ ಹುಳ ಅಟ್ಟಾಕ್ಟ್ ಆದ್ರೆ ಮೊಟ್ಟೆ ಇಡುವ ಸಾಧ್ಯತೆ ಬಹಳ ಕಮ್ಮಿ ಇರೋದು. ಅಂದ್ರೆ ಬ್ರೋಕಾ ಬಲೆಗಳನ್ನ ಅಳವಡಿಸೋದ್ರಿಂದ ನಮ್ಗೆ ಕೀಟದ ಒಂದು ಅಂದಾಜು ಕೂಡ ಸಿಗುತ್ತೆ ಅಲ್ವೇ? ಸಿಗುತ್ತೆ. ನಾವು ಕೊಯ್ಲು ಮಾಡುವಾಗ ಕಣದ ಸುತ್ತ ಹಾಕುದ್ರಿಂದ ಒಂದು ವೇ, ಇನ್ನೊಂದು ವೇ ಅಂತ ಹೇಳಿದ್ರೆ ಈಗ ಮಳೆಗಾಲದ ನಂತರ ಅಕ್ಟೋಬರ್ ಅಲ್ಲಿ ಹಾಕಿದ್ರೆ ಸಾಕು, ಹಾರ್ವೆಸ್ಟಿಂಗ್ ಮಾಡುವವರೆಗೂ ಕೊನೆವರೆಗೂ ಇರಬಹುದು. ಮತ್ತೆ ಉಗ್ರಾಣದಲ್ಲೂ ಹಾಕಬಹುದು? ಉಗ್ರಾಣದಲ್ಲಿ ಹಾಕ್ಬಹುದು, ಯಾಕಂದ್ರೆ ನಾವು ಕಾಫಿ ಬಣಸಿ ಸರಿಯಾಗಿದೆ ಇಲ್ವಾ, ಆ ಕಾಫಿ ಉಗ್ರಾಣದಲ್ಲಿ ಇದೆಯಾ ಅಲ್ವಾ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ವಂಶನ ನಾವು ಹತೋಟಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಬಳಸುದು ಒಂದು ಕ್ರಿಯೆ ಹೌದು. ಆ ಬಣಸದ ಜೊತೆ ಉಗ್ರಾಣದಲ್ಲಿ ಬೆಳೀತದೆ ಇದು. ಯಾಕಂದ್ರೆ ನಮ್ಮ ಕಾಫಿ ಕಣ ಸಾಕಾಗುದಿಲ್ಲ, ಬೆಳೆ ಕೃಷಿ ಕಬಡೆ ಹಾರ್ವೆಸ್ಟ್ ಮಾಡ್ತಾರೆ. ಬೆಳೆಗಾರರು ಸಾಮಾನ್ಯವಾಗಿ ಏನ್ ಗೊತ್ತಾ, ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ ಸರಿಯಾದ ರೀತಿಲಿ ಒಣಸಕ್ ಆಗುದಿಲ್ಲ ಅವರು. ಅವಾಗ ಏನಾಗುತ್ತ, ಒಂದಷ್ಟು ಕಾಯಿಲೆ ಎಲ್ಲ ಇದ್ರೆ ಆ ಕಾಯಿಲೆ ಬರುತ್ತದೆ, ಅವು ಉಗ್ರಾಣಕ್ ಹೋಗುತ್ತೆ, ಅಲ್ಲಿಂದ ಬೇರೆ ತೋಡಕ್ ಹೋಗುತ್ತೆ ಆ ಚೀಲದಲ್ಲಿ. ಹಾಗಾಗಿ ಇದು ಹರಡುವಿಕೆಗೆ ಅದು ಹಾರದಕ್ಕಿಂತ ನಾವು ಹಾರಿಸಿರೋದು ಜಾಸ್ತಿ ಆಗ್ತದೆ ಕೆಲವೊಂದ್ಸರಿ. ಅಂದ್ರೆ ನಮ್ ತೋಟಗಳಿಗೆ ಈ ಬೆರ್ರಿ ಬೋರರ್ ಬರ್ದಿರೋ ಹಾಗೆ ಹೇಗೆ ನಾವು ತಡಿಬಹುದು ಅಂತೀರಿ? ಮುಖ್ಯವಾಗಿ ನಾವು ತಡಿಬೇಕಾದ ಎಲ್ಲಿ ಅಂತ ಹೇಳಿದ್ರೆ, ಮಳೆಗಾಲದ ನಂತರ ಈಗ ಹೊಸ ಕಾಯಿಗಳು ಏನ್ ಬಲಿತಿದ್ದಾವ ಈಗ ಈ ಕಾಲದಲ್ಲಿ ಕರೆಕ್ಟ್ ಟೈಮಲ್ಲಿ, ಈಗ ತೋಡಕ್ ನೋಡ್ಬೇಕು ಹೋಗಿ. ಅಲ್ಲೇನಾರ ಪುಡಿ ಬೀಳ್ತಿದ್ಯಾ, ಪುಡಿಗಳು ಉದುರ್ತಿದ್ಯಾ ನೋಡ್ಬೇಕು. ಈ ಟೈಮಲ್ಲಿ ಸ್ವಲ್ಪ ಬ್ರೋಕರ್ ಟಾಪ್ ಅನ್ನು ಹಾಕ್ಬೇಕು. ಇದೇ ರೀತಿ ನೋಡ್ತಾ ನೋಡ್ತಾ ಅಂದ್ರೆ ಅಬ್ಸರ್ವ್ ಮಾಡಿ ಕೂಲಂಕುಷ ಪರಿಶೀಲನೆ ಮಾಡಬೇಕು. ಜಾಸ್ತಿ ಇದ್ರೆ ಆ ಕೀಟ ಒಳಗೆ ಹೋಗುವ ಜಾಗದಲ್ಲಿದ್ರೆ ಇದಕ್ಕೆ ನಾವು ಬವೇರಿಯಾ ಬ್ಯಾಸಿಯಾನ ಅಂತ ಹೇಳುವಂತ ಒಂದು ಫಂಗಸ್ ಅನ್ನು ಹೊಡಿಬಹುದು. ಬ್ರೋಕರ್ ಟಾಪ್ ಹಾಕ್ಬೇಕು, ಹಾಗೆ ಬವೇರಿಯಾ ಬ್ಯಾಸಿಯನ್ ಫಂಗಸ್ ಅನ್ನು ನೇರವಾಗಿ ಸಿಂಪಡಣೆ ಮಾಡಬಹುದು. ಅಂದ್ರೆ ಕಾಯಿಗಳಿಗೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿದ್ರೆ ಅದು ಹೋಗೋ ದಾರಿಲಿ ಕೂತಿರ್ತದಲ್ಲ, ನಾಭಿಯ ಭಾಗದಲ್ಲಿ ಕೂತಿರ್ತದಲ್ಲ, ಆ ಟೈಮ್ ಹೊಡೆದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಆಗಿ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಹೊಡಿಬೇಕಾಗತ್ತ? ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ನಂತರ, ಮಳೆಗಾಲ ನಂತರ ಮಳೆ ಬರ್ತಿರುವಾಗ ಅದು ತಾನಾಗೆ ಸತ್ತೋಗೋ ಚಾನ್ಸಸ್ ಇದೆ. ಯಾಕೆಂತ ಹೇಳಿದ್ರೆ ಮಳೆಯಲ್ಲಿ ಅದು ಒಳಗ್ ಹೋದ್ರೂ ಸಹ ಅದಕ್ಕೆ ಬದುಕುವ ಚಾನ್ಸ್ ಬಹಳ ಕಮ್ಮಿ. ಒಳಗ್ ಹೋದ ಕಾಯಿ ಉದುರ್ತದೆ, ಹಾಗಾಗಿ ಅದು ಸತ್ತೋಗ್ತದೆ. ಹಂಗಾಗಿ ಅದೇನು ಬದುಕು ಸಾಧ್ಯತೆ ಕಮ್ಮಿ. ಆದ್ರೆ ಬೆವರಿಯ ಬೇಸನ್ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಹತೋಟಿ ಮಾಡೋದು ಲಾಭದಾಯಕ ಆಗುತ್ತೆ. ಅಂದ್ರೆ ಅದು ಶಿಲೀಂಧ್ರ ಆಗಿರೋದ್ರಿಂದ ಶಿಲೀಂಧ್ರದ ಬೆಳವಣಿಗೆಗೂ ಕೂಡ ವಾತಾವರಣದಲ್ಲಿ ತೇವಾಂಶ ಇರಬೇಕು. ವಾತಾವರಣ ಮುಖ್ಯ ಆಗುತ್ತೆ, ಈ ವಾತಾವರಣದಲ್ಲಿ ಅದನ್ನು ಮಾಡಬಹುದು. ಆಮೇಲೆ ನಂತರ ಏನಂತ ಹೇಳಿದ್ರೆ ಕೊಯ್ಲು ಮಾತ್ರ ಸಮರ್ಪಕವಾಗಿ ಒಂದು ಬಿಡದೆ ಕೊಯ್ಲಬೇಕು. ಕೊಯ್ದು ಸರಿಯಾದ ರೀತಿಲಿ ಒಣಗಿಸ್ಬೇಕು ಡ್ರೈಯಿಂಗ್ ಯಾರ್ಡ್ ಅಲ್ಲಿ. ಅದೇ ಎರಡು ಕಾಫಿನ ಒಂದು ಕಾಫಿ ಮಂಡಳಿಯ ನಿಗದಿತ ಪ್ರಮಾಣದ ಎಷ್ಟು ಮಾಯಿಶ್ಚರ್ ಇರಬೇಕು ಅಂತಿದೆ, ಆ ಪ್ರಮಾಣದಲ್ಲಿ ಒಣಗಿಸಿದ್ರೆ ಏನು ಸಮಸ್ಯೆ ಆಗುದಿಲ್ಲ. ಸಾಧಾರಣವಾಗಿ ಶೇಕಡ 10-11 ಅಂತ ಹೇಳ್ತಾರೆ, 11.5% ಆ ಒಂದು ಮಟ್ಟಕ್ಕೆ ಒಣಗಿಸ್ಬೇಕಾಗುತ್ತೆ ಕಾಫಿ ಕಾಯಿಗಳನ್ನು. ಆಮೇಲೆ ಕೊಯ್ಲು ಮಾತ್ರ ಕೊಯ್ಲು ಮಾಡುವಾಗ ಎಲ್ಲಿ ಕರೆಕ್ಟ್ ಜಾಸ್ತಿ ಇದೆಯಾ ಫಸ್ಟ್ ಜಾಗನ ಮೊದಲು ಕೊಯ್ಲು ಮಾಡ್ಲಿ. ಕೊಯ್ಲು ಮಾಡಿದ ನಂತರ ಕಣಸುತ್ತನು ಟ್ರಾಪ್ ಹಾಕ್ಬೇಕು. ಕಣಸುತ್ತ ಇನ್ನೊಂದು ಮಾಡಬಹುದು ಅಂತ ಹೇಳಿದ್ರೆ ಒಂದು 10 ಲೈನ್ ಕಾಫಿನ ಅದೇ ತರ ಬಿಡೋದು, ಕುಯ್ದೇ ಇಡದು, ಕುಯ್ದೇ ಬಿಟ್ಟಿರ್ಬೇಕು. ಅವಾಗ ಈ ಶಾಖಕ್ಕೆ ಹೊರಬರ್ತಾವಲ್ಲ ಕೀಟಗಳು, ಆ ಕಣಸುತ್ತ ಇರುವ ಕಾಫಿಲಿ ಹೋಗಿ ಸೆಟ್ಲ್ ಆಗ್ತಾವೆ, ಒಳಗಡೆ ತೋಟಕ್ಕೆ ಒಳಗಡೆ ಹೋಗುದಿಲ್ಲ. ಆ ತರದೊಂದು ಟ್ರಾಪ್ ಕ್ರಾಪ್ ಅಂತ ಮಾಡಿದ್ದಾರೆ ಕಾಫಿಲೆ. ಅವಾಗ ನಮ್ಗೆ ಇದ್ರ ಹತೋಟ ಕ್ರಮ ಸ್ವಲ್ಪ ಮಟ್ಟಿಗೆ ಮಾಡಬಹುದು. ನಂತರ ಹಾರ್ವೆಸ್ಟಿಂಗ್ ಪಕ್ಕ ಮಾಡ್ಬೇಕು. ಪಕ್ಕ ಮಾಡುವಾಗ ಅದು ಪಿಕ್ಕಿಂಗ್ ಮ್ಯಾಟ್ಸ್ ಇದೆಯಲ್ಲ ಅದನ್ನು ಸಹ ಉಪಯೋಗಿಸ್ಬಹುದು. ಅಂದ್ರೆ ಚೀಲವನ್ನು ಹಾಸಿದ ಮೇಲೆ ಕುಯ್ಬಹುದು. ಇದರಿಂದ ಈ ಕೆಳಗಡೆ ಬೀಳುವ ಉದುರ ಇದು ಮತ್ತೆ ಉದುರದು ಕಾಫಿ ಕುಯ್ಯುವಾಗ ಉದುರ್ತದಲ್ಲ ಅದು ಸಹ ಕಮ್ಮಿ ಮಾಡಬಹುದು. ಆಮೇಲೆ ಗಿಡದ ಒಂದು ಕಾಯಿ ಉಳಿದಂತ ಸಂಪೂರ್ಣ ಕೊಯ್ಲು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಇದು ಕಾಫಿ ಅಲ್ಲದೆ ಬೇರೆಯವ್ರು ಬದುಕುದಿಲ್ವಲ್ಲ, ಹಂಗ ಕಾಫಿ ಸಂಪೂರ್ಣವಾಗಿ ಕುಯ್ಯಲೇಬೇಕಾಗುತ್ತೆ. ಆಮೇಲೆ ಲೆಫ್ಟ್ ಓವರ್ ಕಲೆಕ್ಷನ್ ನಾವು ಜನ ಇಲ್ಲ ಆ ತರದೊಂದು ಗುಣ ಕಲೆಕ್ಷನ್ ಸ್ವಲ್ಪ ಆ ಕಡೆ ಇಟ್ಟು ಲೆಫ್ಟ್ ಓವರ್ ಕಲೆಕ್ಷನ್ ಮಾಡಲೇಬೇಕು. ಅವ್ರ ಎಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಆದ್ಮೇಲೆ ಈ ಹೇರ್ಕುತ್ತಾರಲ್ಲ ಆ ಗ್ರೀನಿಸ್ ಕಲೆಕ್ಷನ್ ಅಂತ ಮಾಡ್ತಾರಲ್ಲ, ಆ ಗ್ರೀನಿಸ್ ಕಲೆಕ್ಷನ್ ನ ಚೆನ್ನಾಗಿ ಮಾಡಲೇಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಬೆಳೆಗಾರರಲ್ಲಿ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ ಕೆಲಸಕ್ಕೆ ಜನ ಬರಲ್ಲ, ಗ್ರೀನ್ಸ್ ಕೆಲಸ ಮಾಡಕ್ ಟೈಮ್ ಆಗಲ್ಲ. ಆ ಟೈಮಲ್ಲಿ ಏನ್ ಮಾಡಬಹುದು ಅಂತ ಗ್ರೀನ್ಸ್ ಮಾಡ್ಲೇಬೇಕು. ಮಾಡಕ್ ಆಗದೆ ಇದ್ರೆ ಆ ಗಿಡದಲ್ಲಿ ಬುತ್ತ ಬಿದ್ದಿರ್ತದಲ್ಲ ಅದೆಲ್ಲ ಒಟ್ಟು ಮಾಡಿ ಒಂದು ಸಣ್ಣ ಹೊಂಡ ತೋಡಿ, ಅಂದ್ರೆ ಒಂದು 5 cm ಹೊಂಡದ ತೋಡಿ ಅಲ್ಲಿ ಕೂತಾಕ್ಬಹುದು. ಕೊಳೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಅವಕಾಶ ಇಲ್ಲದ್ರೆ ಅದು ಒಂದು ತಿಂಗಳು ಟೈಮ್ ಸಿಗ್ತದೆ. ತಕ್ಷಣ ನಾವು ಇರಿಗೇಷನ್ ಹೋಗ್ತಿವಿ. ಇರಿಗೇಷನ್ ಹೋದ ತಕ್ಷಣ ಆ ಗ್ರೀನಿಸಲ್ಲಿ ಕಾಯಿಗಳು ಏನಿರ್ತದಲ್ಲ ಅದು ಹೊರಬರ್ತಾ ಹೊರಬಂದು ಮತ್ತೆ ಬೇರೆ ಕಡೆ ಹುಡುಕ್ತಾ ಎಲ್ಲಿ ಕಾಯಿದೆ ಅಂತ. ಆ ಕಾಯಿದ ಎಲ್ಲೆಲ್ಲಿ ಬಿಡ್ತಾರೆ ಅಂತ ಹೇಳೋದಕ್ಕೆ ಬೇಲಿ ಸಾಲಲ್ಲಿ ಕಾಫಿ ಗಿಡ ಹಾಕಿರ್ತಾರೆ, ಕಾಫಿ ಹಾಕಿರ್ತಾರೆ. ಆ ಕಾಫಿನ ಕುಯ್ಯೋದೇ ಇಲ್ಲ, ಆ ಕಾಫಿನ ಕುಯ್ಯೋ ಮರ್ತು ಬಿಟ್ಟಿರ್ತಾರೆ. ಆ ಕಾಫಿ ಹೋಗಿ ಸೇರ್ಕೊಂತವ ಲೆಫ್ಟ್ ಓವರ್ ಫೋರ್ಸ್ ಅಲ್ಲಿ. ಆ ಕಾಫಿ ಸುಮಾರು 130 ಜನ 130 ಜನ 120 ಜನ ಬರ್ತಾವೆ. ಆಮೇಲೆ ಹೊಸ ಕ್ರಾಪ್ ಬಂತ ಮತ್ ವಾಪಸ್ ಬರ್ತಾವ ಕಾಫಿ, ನಾವು ಬೆಳೆದ ಕಾಫಿಗೆ ವಾಪಸ್ ಬರ್ತಾವೆ. ಈ ರೀತಿ ಅದು ಜೀವನ ಚಕ್ರವನ್ನ ಕಂಪನಿ ವರ್ಷದಲ್ಲಿ ಒಂದು ಇಡೀ ವರ್ಷ ಅದು ನಮ್ಮ ಬದುಕಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಕಾಫಿ. ಜೊತೆಗೆ ಬೇಲಿನಲ್ಲಿ ಮರದ ಕಾಫಿ ಅಂತಾನೂ ಹಾಕಿರ್ತಾರೆ. ಹಾ ಹಾಕಿರ್ತಾರೆ, ಅದ್ರ ಕಾಫಿ ಕಾಫಿ ಬೆರಿಬರೋ ಇರುತ್ತೆ, ಕಾಫಿ ಇರುತ್ತೆ, ಕಾಫಿ ಬೆರಿಬರೋ ಇರುತ್ತೆ. ಅಂದ್ರೆ ಕಾಫಿಲಿ ಬೇರೆ ಬೇರೆ ಕಾಫಿ ಇದ್ರುವ ರೋಬಸ್ತ ಅರೇಬಿಕಾ ಇದಕ್ಕೆ ಯಾವ ಕಾಫಿ ಆದ್ರೂ ಆಗುತ್ತೆ, ಏನ್ ತೊಂದರೆ ಇಲ್ಲ. ಎಲ್ಲ ಕಾಫಿಲಿ ಇದು ವಂಶಾಭಿವೃದ್ಧಿ ಮಾಡ್ತದೆ. ಈಗ ಬ್ರೋಕಾ ಬಲೆಗಳು ಅಂತ ತಾವ್ ಹೇಳಿದ್ರಿ, ಒಂದ್ ಎಕರೆಗೆ ಎಷ್ಟು ಬಳಸ್ಕೋಬೇಕಾಗತ್ತ? ಅದನ್ನ ಎಕರೆಗೆ 10 ಟ್ರಾಪ್ ಅಂತ ಹಾಕ್ಬೇಕಾಗತ್ತೆ. ಇದನ್ನ ನಮ್ಮ ಕಾಫಿ ಮಂಡಳಿಯ ಕಚೇರಿಗಳಿದಾವಲ್ಲ ಕಚೇರಿಯಿಂದ ಪಡ್ಕೊಬಹುದು, ಅದು ಸಿಗ್ತದೆ, ಅದಕ್ಕೆ ಕೊಡ್ತಾರೆ ಅದನ್ನ ತಂಬರ್ಬೋದು. ಅದನ್ನ ಅಂದ್ರೆ ಎಷ್ಟು ಎತ್ತರಕ್ಕೆ ಹಾಕ್ಬೇಕಾಗತ್ತೆ? ಕಾಫಿ ಗಿಡದ ಎತ್ತರಕ್ಕೆ ಹಾಕ್ಬೇಕಾಗತ್ತೆ? ಹೈಟ್ ಹಾಕಿದ್ರೆ ಸಾಕಾಗುತ್ತೆ. ಕಾಫಿ ಗಿಡದ ಎತ್ತರಕ್ಕೆ ಹಾಕಿದ್ರೆ ಸಾಕಾಗುತ್ತೆ. ಗಿಡಕ್ಕೆ ಕಟ್ಟಿರೋ ಆಗ್ತದೆ, ಇಲ್ಲದ್ರೆ ಪಕ್ಕದ ಹಾಲ್ವಣ ಇರ್ತದೆ, ಹಾಲ್ವಣದ ಹಾಕಿ ಕಟ್ಟಿದ್ರೆ ಕಟ್ಟಿ ಮರ್ತು ಹೋಗೋದು ಮಾತ್ರ ಮಾಡಬಾರ್ದು ಅಷ್ಟೇ.

ಭಕ್ಷಕ ಕೀಟಗಳು ಮತ್ತು ಪರತಂತ್ರ ಜೀವಿಗಳು ಇಂಥವೇನಾದರೂ ಇಲ್ವಾ ಇದಕ್ಕೆ ನಿಯಂತ್ರಣಕ್ಕೆ? ಇದರಿಂದ ನಾವು ಹೊರದೇಶದಿಂದ ಸುಮಾರು 3 ಪ್ಯಾರಾಸೈಟ್ ಅನ್ನು ತಂದು ಅದನ್ನ ಬೆಳೆಸಿ ಅದರ ಪರೀಕ್ಷೆ ಮಾಡಿದೀವಿ. ಅದ್ಯಾವುದು ಸಹ ಕಾಸಿ ಬೆರಿಬೋರಿ ಮೇಲೆ ವರ್ಕ್ ಆಗ್ತಿಲ್ಲ. ಯಾಕೆ ಅಂತ ಕೇಳಿದರೆ ಪರತಂತ್ರ ಕೀಟಗಳು ಅಥವಾ ಭಕ್ಷಕ ಕೀಟಗಳು ಏನಿದಾವ ಅವು ಬೆಳವಣಿಗೆ ಕಾಫಿ ಬೆರಿಬೋರ್ ಲೈಫ್ ಸ್ಟೇಜಸ್ ಬೇಕೇ ಬೇಕು. ನಮ್ಮ ವಾತಾವರಣದಲ್ಲಿ ಆ ತರದ ಸ್ಟೇಜಸ್ ಕಂಟಿನ್ಯೂಸ್ ಆಗಿ ಸಿಗುವ ಚಾನ್ಸಸ್ ಬಹಳ ಕಮ್ಮಿ. ಹಾಗಾಗಿ ನಾವು ವರ್ಷ ಬಿಟ್ಟು ನಮ್ಮ ವಾತಾವರಣದಲ್ಲಿ ಬೆಳೆಯುದಿಲ್ಲ, ಅಭಿವೃದ್ಧಿ ಆಗಲ್ಲ. ಒಂದು ಸರಿ ಹಾರ್ವೆಸ್ಟ್ ಆದ್ಮೇಲೆ ದೋಸಂ ಆಗಿ ನಂತರದ ಸುಮಾರು 3-4 ತಿಂಗಳ ಕಾಲ ಯಾವುದೇ ತರ ಒಂದು ಕಾಯಿ ಬೆಳವಣಿಗೆ ಇರುವುದಿಲ್ಲ, ಸರಿಯಾದ ರೀತಿಯಲ್ಲಿ ಕಾಯಿ ಇರುವುದಿಲ್ಲ, ಬೆರಿಬೋ ಸ್ಟೇಜ್ ಸಹ ಇರುವುದಿಲ್ಲ. ಹಾಗಾಗಿ ಬೆರಿಬೋ ಸ್ಟೇಜ್ ಇಲ್ಲದೆ ಅವು ಬೆಳೆಯೋದಿಲ್ಲ, ಪರತಂತ್ರ ಕೀಟಗಳು ಬೆಳೆಯೋದಿಲ್ಲ. ಹಾಗ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳಿಲ್ಲ, ಹಾಗೆ ಅವನ್ನ ಹೆಚ್ಚು ಬೆಳವಣಿಗೆಗೆ ಟ್ರೈ ಮಾಡ್ತಾ ಇಲ್ಲ ನಾವೀಗ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HG ಸೀತಾರಾಮ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7483551725. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7483551725. ತುಂಬ ಸಂತೋಷ ಡಾಕ್ಟರ್ ಸೀತಾರಾಮ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂತಹ ಕಾಫಿ ಕಾಯಿಕೊರಕ ಕೀಟ ಅಥವಾ ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಯಿಂದ 28,200 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಯಿಂದ 15,700 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 17,000ರಿಂದ 17,500 ರೂಪಾಯಿ, ರೊಬೆಸ್ಟಾ ಚೆರಿ 10,800 ರೂಪಾಯಿಯಿಂದ 11,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳಿನ ರೈತಧ್ವನಿ ಕಿಸಾನ್ ಮಣಿಯಲ್ಲಿ ಮೊದಲಿಗೆ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆ ಕುರಿತು ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ: ಮೂಲತಃ ಬಾಳೆಲೆ ನಿಟ್ಟೂರು ಕಾರಳನ, ಮೈಸೂರರ ಜಯದೇವ ಆಸ್ಪತ್ರೆ ಪಕ್ಕದ ಉಳ್ಳ ಮಹದೇಶ್ವರ ಬಡಾವಣೆ ನಿವಾಸಿ, 65 ಬೈತರ ಮುಲ್ಲೆಂಗಡ ನೆಹರು ಅಯ್ಯಂಗ ಇಂದು ಮರಣಪಟ್ಟಿತು. ಮುಲ್ಲೆಂಗಡ ನೆಹರು ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಾಕಪ್ಪ 11 ಗಂಟೆಗೂ ಮೈಸೂರರ ಗೋಕುಲಂ ಉಳ್ಳ ಹಿಂದೂ ರುದ್ರಭೂಮಿಲಿ ನಡಪ. ಮಡಿಕೇರಿ ಕಾನ್ವೆಂಟರ ಪಕ್ಕ ವಾಸಯಂಜ ನೆಲ್ಲ ಮಕ್ಕಡ ಎಸ್ ಪೊನ್ನಪ್ಪ ಪೊಮ್ಮಿ ಅಯ್ಯಂಗ ಇಂದು ಮರಣಪಟ್ಟಿತು. ಪೆರಿಯ ವಕೀಲ ನಾಯ್ತಿಂಜ 99 ಬೈತರ ನೆಲ್ಲ ಮಕ್ಕಡ ಎಸ್ ಪೊನ್ನಪ್ಪ ಪೊಮ್ಮಿ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ ಮಡಿಕೇರಿಯ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇವರ ಕೂಡು ಕೂಟಲಿ ಇಂದು ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಮಾತಾಡಿ, ಪ್ರಜಾಪ್ರಭುತ್ವ ಚರಿತ್ರೆಯನ್ನು ಪಡೆದಿರುವ ಭಾರತದಲ್ಲಿ ಹುಟ್ಟಿದ ನಾವೆಲ್ಲವೂ ಪುಣ್ಯವಂತರು. ದೇಶ ಅಭಿವೃದ್ಧಿಯಾದೆ, ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಕಾಣ್ತಾ ಒಟ್ಟು, ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಹಿಂಗೆ ಸಾಗೋಕೂತಾದರೆ ನಮ್ಮ ಮತ ನಮ್ಮ ಹಕ್ಕುತ ಹೇಳುವ ಘೋಷವಾಕ್ಯನ 18 ವರ್ಷದ ಮೇಲಿರುವ ಪ್ರತಿಯೊಬ್ಬ ಪ್ರಜನೂ ಓಟ್ ಹಾಕೋದ್ರೊಟ್ಟಿಗೆ ಪಾಲನೆ ಮಾಡೋಕು, ರಾಜಕೀಯದ ಆಡಳಿತದ ಕುರಿತು ವಿದ್ಯೆಯನ್ನು ಕೊಡೋಕು, ಯುವ ಜನಾಂಗನ ಸೇರಿಸಿಕೊಂಡು ರಾಜಕೀಯ ಕಾರ್ಯಕ್ರಮಗಳನ್ನು ನಡೆಸೋಕು, ಪ್ರತಿಯೊಬ್ಬನೂ ನಾಯಕರೇ, ನಾಯಕಾಗಿ ನಾಯಕನಂಗೆ ಮಾತಾಡೋಕು, ಪ್ರಶ್ನೆ ಕೇಳುವ ಮನೋಭಾವನೆಯನ್ನು ಬೆಳೆಸಿಕೊಂಡು ತಮ್ಮ ತಮ್ಮ ಹಕ್ಕುಗಳ ಪಡ್ಕೊಳಕು, ಹಾಗೆ ಯುವಜನ ಜಾಸ್ತಿ ನಿಗಾ ಕೊಟ್ಟು ವಿದ್ಯೆನ ಕಲಿತು ಆಡಳಿತ ಕ್ಷೇತ್ರದ ಚಾಕ್ರಿನ ಪಡ್ಕೊಳಕುತ ಮಂತ್ರಿಗ ಹೇಳ್ದು. ಶಾಸಕ ಡಾಕ್ಟರ್ ಮಂತರ್ಗೌಡವು ಮಾತಾಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಮಾರು ದೇಶಗಳ ಸಂವಿಧಾನನ ಓದಿ ಭಾರತ ರಾಷ್ಟ್ರಕ್ಕೆ ಒಳ್ಳೆ ಸಂವಿಧಾನನ ಕೊಟ್ಟಳು, ರಾಜಕೀಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕರೇ ಆಸ್ತಿತ ನೆಲ್ಸನ್ ಮಂಡೇಲಾ ಹೇಳಿಳು, ನಾವೆಲ್ಲವೂ ಅವು ಹೇಳ್ದಂಗೆ ನಡ್ಕೊಳಕುತ ಹೇಳ್ದೋ. ಕಾರ್ಯಕ್ರಮದಲ್ಲಿ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀಧರ್, ತಾಲೂಕು ಗ್ಯಾರಂಟಿ ಸಮಿತಿನ ಅಧ್ಯಕ್ಷ ಮಂದಿರ ಮೋಹನ್ ದಾಸವು ಸೇರಿದಂಗೆ ಸಂಬಂಧಪಟ್ಟವು ಮುಖ್ಯಪಟ್ಟವು ಕೂಡಿಯಾಡಿದ್ದವು. ಕೊಡಗಿನ ಜೀವನದಿ ಅವ್ವ ಕಾವೇರಿ ಹುಟ್ಟಿದ ಜಾಗ, ಭಾಗಮಂಡಲ ತಲಕಾವೇರಿನ ಪವಿತ್ರ ತೀರ್ಥ ಕುಂಡಿಕೇಲಿ ಅವ್ವ ಕಾವೇರಿ. ಈ ಸಲ ಬರುವ ತಿಂಗಳ ಅಕ್ಟೋಬರ್ 17 ಮಧ್ಯಾಹ್ನ 1:44 ಮಕರ ಲಗ್ನಲ್ಲಿ ತೀರ್ಥರೂಪಲ್ಲಿ ಉಕ್ಕಿ ಬಂದು ಭಕ್ತರಿಗೆ ದರ್ಶನ ಕೊಟ್ಟದೇತ ಹೊತ್ತು ಗೊತ್ತಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 9:30 ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬ ಸಭಾಬಾಡಿಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘಗಳ ಸಮ್ಮೇಳನ ಹಂಗೆ ಪೈಪೋಟಿಗ ಏರ್ಪಾಡಾಟು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಡೆಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪ್ರಯುಕ್ತ ಇದೇ 18 ಬೆಳಿಗ್ಗೆ 10:30 ಹಿರಿಯ ನಾಗರಿಕರಿಗೆ ಜಿಲ್ಲಾ ಆಟದ ಬಣಿಲಿ ಹಿರಿಯ ನಾಗರಿಕರ ಆಟೋಟ ಪೈಪೋಟಿ ಹಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗ ಏರ್ಪಾಡಾಟುತ್ತ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗ ತಿಳಿಸಿಳು. ಸೋಮವಾರಪೇಟೆ ಕರೆಂಟ್ ಹಂಚುವ ಕೇಂದ್ರದಿಂದ ಹೊರಗೆ ಹೋಗುವ ಶಾಂತಳ್ಳಿ ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10:00 ಸಾಯಂಕಾಲ 5 ಮುಟ ಯಡೂರು, ತಲ್ತರೆ ಶೆಟ್ಟಳ್ಳಿ, ಕೂತಿ, ಹೊಸಬೀಡು, ಕಲ್ಕಂದೂರು, ಹರಗ, ಬಸವನಕಟ್ಟೆ, ನಗರಳ್ಳಿ, ಹೆಮ್ಮನಗದ್ದೆ, ಶಾಂತಳ್ಳಿ, ಬೆಟ್ಟದಳ್ಳಿ, ಬೀದಳ್ಳಿ, ಕುಂದಳ್ಳಿ, ಹೆಗ್ಗಡಮನೆ, ಕುಂಬಾರಗಡಿಗೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದಲೇತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿ, ಕಾರ್ಮಿಕ ಇಲಾಖೆ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಹಂಗೆ ಜಿಲ್ಲಾ ಪಂಚಾಯಿತಿ ಇವರ ಕೂಡು ಕೂಟಲಿ ಇದೇ 17 ಬೆಳಿಗ್ಗೆ 11 ಮಡಿಕೇರಿ ಕ್ರಿಸ್ಟಲ್ ಹಾಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಹಂಚುವುದು ಮತ್ತು ಅರಿವು ಕಾರ್ಯಕ್ರಮ ಏರ್ಪಾಡಾಟು. 2025-26 ಶೈಕ್ಷಣಿಕ ವರ್ಷಕ್ಕೆ ಗುತ್ತಿಗೆ ಆಧಾರದ ಮೇಲೆ PGT ಅರ್ಥಶಾಸ್ತ್ರ, PGT ಇಂಗ್ಲಿಷ್, ಮೆಸ್ ಹೆಲ್ಪರ್, ಮ್ಯಾಟ್ರನ್, MTS ಸೆಕ್ಯೂರಿಟಿ ಗಾರ್ಡ್ ಚಾಕ್ರಿಗಳಿಗೆ ಅರ್ಜಿ ಹಾಕಿದವಕ್ಕೆ ಇದೇ 18 ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ನೇರ ಸಂದರ್ಶನ ನಡೆದೇತ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸಿಳು. ವಿರಾಜಪೇಟೆನ ಮಾಜಿ ಸೈನಿಕರ ಸಹಕಾರ ಸಂಘದ ಕಡೆಯಿಂದ ಇದೇ 24 ಬೆಳಿಗ್ಗೆ 10:00 ವಿರಾಜಪೇಟೆ ಸ್ಟೇಟ್ ಬ್ಯಾಂಕ್ನ ಮುಂದೆ ಇರುವ ಅಮರ್ ಜವನ್ ಸ್ತಂಭದಲ್ಲಿ ಹುತಾತ್ಮರಿಗೆ ಗೌರವ ಒಪ್ಪಿಸುವ ಕಾರ್ಯಕ್ರಮ ಏರ್ಪಾಡಾಟು. ಸುಂಟಿಕೊಪ್ಪ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ 4 ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10:00 ಸಾಯಂಕಾಲ 5 ಮುಟ ನಾಕೂರು, ಶಿರಂಗಾಲ, ಹಾದ್ರೆ ಹೇರೂರು, ಅಂದಗೋವೆ, ಹೇರೂರು, ಕಾನ್ಬೈಲು, ಕಲ್ಲೂರು, ಮಳ್ಳೂರು, ಮಂಜಿಕೇರೆ ಸೇರಿದಂಗೆ ಸುತ್ತಮುತ್ತ ಹಂಗೆ 3 ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ 3 ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10:00 ಸಾಯಂಕಾಲ 5 ಮುಟ 3 ಮುತ್ತಾರ್ಮುಡಿ, ಕುಂಬಳದಾಳು, ಕಿಗ್ಗಾಲು, ಕಬಡಕೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೇತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ಪೆಮ್ಮಂಡ ಒಕ್ಕ ತೂಚಮಕೇರಿ ಪೊನ್ನಂಪೇಟೆ ಇವರ ಕಡೆಯಿಂದ ಕೊಡವ ಕುಟುಂಬಗಳ ನಡುವಿನ ಸುರುನ ವರ್ಷದ ತೋಕು ನಮ್ಮೆ ಬರುವ ತಿಂಗಳ 19-20 ಪೊನ್ನಂಪೇಟಿನ ಜೂನಿಯರ್ ಕಾಲೇಜಿನ ಆಟದ ಬಣಿಲಿ ಏರ್ಪಾಡಾಟು. ಜಿಲ್ಲೆಯಲ್ಲಿ ಶುರು ಮಾಡಿಕೆ ತೀರ್ಮಾನ ಮಾಡಿರುವ ದೊಡ್ಡ ಮಟ್ಟದ ಕ್ರೀಡಾ ತರಬೇತಿ ವಸತಿ ನಿಲಯ ವಿ ಬಾಡಗಲಿ ಮಡಗಿರುವ ಜಾಗನ

ಅಕ್ಟೋಬರ್ 4 ಪೊಲಾಕ ಅಟ್ಟು 33 ಆಜ್ಞಾ ಮುಹೂರ್ತ, ಅಕ್ಟೋಬರ್ 14 ಪೋಲು 11:45 ಅಕ್ಷಯ ಪಾತ್ರೆ ಬೆಪ್ಪು ಪಿಂಜ ಅಂದೇ ವೈಪತ್ 4:45 ಭಂಡಾರ ಪೊಟ್ಟಿ ಬೆಪ್ಪ ಕಾರ್ಯಕ್ರಮ ನಡಪ. ಅಕ್ಟೋಬರ್ 14 ಮಜ್ಜಾನ 1:44 ಸರಿ ಆಯ್ತು ಕೊಡವಳ ಕುಲದೇವಿ ಅವ ಕಾವೇರಿ ತೀರ್ಥ ರೂಪಿಣಿ ಆಯ್ತು ಭಕ್ತಂಗ ದರ್ಶನ ತಪ್ಪ. ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕಗಳ ಸಾಮಾಜಿಕ ಭದ್ರತಾ ಮಂಡಳಿ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಪಿಂಜ ಜಿಲ್ಲಾ ಪಂಚಾಯತರ ಕೂಡು ಕೂಟತ್ ಜಿಲ್ಲರ ಬಾರಬಾರ ವರ್ಗದ ಅಸಂಘಟಿತ ಕಾರ್ಮಿಕಂಗಕ್ಕೆ ಸ್ಮಾರ್ಟ್ ಕಾರ್ಡ್ ಕೊಡಪ ಪಿಂಜ ಬಾರಬಾರ ಯೋಜನೆ ಮೇಲೆ ಅರಿವಿಕೆ ಕೊಡಪ ಕಾರ್ಯಕ್ರಮ ಇದೇ 14:11 ಮಡಿಕೇರಿ ಮೈಸೂರು ರೋಡ್ ಉಳ್ಳ ಕ್ರಿಸ್ಟಲ್ ಹಾಲ್ ನಡಪ. ಶಾಸಕ ಡಾಕ್ಟರ್ ಮಂಥರಗೌಡ ಎಂಡ ಕೊರವು ಕಾರ್ಯಕ್ಕೆ ನಡಪ ಕಾರ್ಯಕ್ರಮತನ ಚೆರು ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಕೂಡನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಎನ್ಎಸ್ ಭೋಸರಾಜು ಉದ್ಘಾಟನೆ ಮಾಡುವ, ಕಾರ್ಮಿಕ ಇಲಾಖೆಯ ಸಚಿವಗಳನ್ನ ಸಂತೋಷ್ ಲಾಡ್, ಶಾಸಕ ಅಜಿಕುಟಿರ ಪೊನ್ನಣ್ಣ ಕೂಡನಿಕೆ ಖನಪಟ್ಟವು ಕಾರ್ಯಕ್ರಮದ ಕೂಡಿಯಾಡುವ. ಕೊಡವ ಒಕ್ಕಡೊಕ್ಕಡ ನಡುವೆ ನಡೆಪಂತ ಹಾಕಿ ಕೇರ್ಬಲಿ ವಾಲಿಬಾಲ್ ಕಳೆದಮ್ಮೆ ಪೋಲೆ ತೂಚುಮಕೇರಿ ಪೆಮ್ಮಂಡ ಒಕ್ಕತ್ರ ಆದನಲ್ಲಿ ಇದೇ ಆದ್ಯ ಆಯಿತು ಕೊಡವ ಒಕ್ಕಡೊಕ್ಕಡ ನಡುವೆ ತೌಕದ ಮೇಲೆ ಏರ್ಪಾಡು ಮಾಡಿ 24:45 ಭಂಡಾರ ಪುಟ್ಟಿಬೆಪ್ಪ ಕಾರ್ಯಕ್ರಮ ನಡಪ. ಅಕ್ಟೋಬರ್ 14 ಮಜ್ಜಾನ 1:44 ಸರಿ ಆಯಿತು ಕೊಡವಳ ಕುಲದೇವಿ ಅವ ಕಾವೇರಿ ತೀರ್ಥ ರೂಪಿಣಿ ಆಯ್ತು ಭಕ್ತಂಗಕ್ಕೆ ದರ್ಶನ ತಪ್ಪ. ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕಗಳ ಸಾಮಾಜಿಕ ಭದ್ರತಾ ಮಂಡಳಿ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಪಿಂಜ ಜಿಲ್ಲಾ ಪಂಚಾಯತರ ಕೂಡು ಕೂಟತ್ ಜಿಲ್ಲರ ಬಾರಬಾರ ವರ್ಗದ ಅಸಂಘಟಿತ ಕಾರ್ಮಿಕಂಗಕ್ಕೆ ಸ್ಮಾರ್ಟ್ ಕಾರ್ಡ್ ಕೊಡಪ ಪಿಂಜ ಬಾರಬಾರ ಯೋಜನೆ ಮೇಲೆ ಅರಿವಿಕೆ ಕೊಡಪ ಕಾರ್ಯಕ್ರಮ ಇದೇ 14:11 ಮಡಿಕೇರಿ ಮೈಸೂರು ರೋಡ್ ಉಳ್ಳ ಕ್ರಿಸ್ಟಲ್ ಹಾಲ್ ನಡಪ. ಶಾಸಕ ಡಾಕ್ಟರ್ ಮಂಥರಗೌಡ ಎಂಡ ಕೊರವು ಕಾರ್ಯಕ್ಕೆ ನಡಪ ಕಾರ್ಯಕ್ರಮ